ಪರ್ವತಾರೋಹಣ ಸಪ್ತಾಹದ ನಾಲ್ಕನೇ ಭಾಗ. ಪುತ್ತೂರಿಗಾದ ಸಪ್ತಾಹದ ಅನುಭವ. ಪುತ್ತೂರು ನನ್ನ ಅಜ್ಜನ ಊರು. ಅಲ್ಲಿನ ವಿವೇಕಾನಂದ ಕಾಲೇಜು, ಅದರಲ್ಲೂ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂ ಸೂರ್ಯನಾರಾಯಣಪ್ಪನವರು ನನಗೆ ಆತ್ಮೀಯರು. ಅಜ್ಜನ ಮನೆಯಲ್ಲಿದ್ದುಕೊಂಡು ಮಂಗಳೂರಿನಲ್ಲಿ ಅಂಗಡಿ ತೆರೆಯುವ ಸಿದ್ಧತೆಯಲ್ಲಿದ್ದ ಕಾಲದಲ್ಲಿ ನಾನು ಬಂಡವಾಳವಿಲ್ಲದ ಸರದಾರ. ಆದರೆ ವಿವೇಕಾನಂದ ಕಾಲೇಜು ತನ್ನ ಬೇಡಿಕೆಯ ಪೂರ್ಣ ಮೊತ್ತ ನನಗೆ ಮುಂದಾಗಿ ಕೊಟ್ಟು ಪುಸ್ತಕ ಖರೀದಿಸಿ ಪ್ರೋತ್ಸಾಹಿಸಿದ ಕ್ರಮ ಅನನ್ಯ. ಸಹಜವಾಗಿ ಅಲ್ಲಿ ನಮ್ಮ ಪರ್ವತಾರೋಹಣ ಸಪ್ತಾಹದ ನಾಲ್ಕನೇ ದಿನ ಎಂದರೆ ನನಗೆ ಹೆಚ್ಚಿನ ಉಮೇದು. ಸಾಲದಕ್ಕೆ ಇಡೀ ಕಾಲೇಜು ಮಾತ್ರವಲ್ಲ, ನನ್ನ ಬಹುತೇಕ ಬಂಧುವರ್ಗವೂ ಪ್ರೇಕ್ಷಾಗಣದಲ್ಲಿ ಹಾಜರಿದ್ದು ಮಾಲಿಂಗೇಶ್ವರನ ಜಾತ್ರೆಯನ್ನೇ ಸೋಲಿಸ ಹೊರಟ ಸನ್ನಿವೇಶ ಅಸಾಮಾನ್ಯವೇ ಇತ್ತು. ಮೈಸೂರಿನ ಪರ್ವತಾರೋಹಣ ದಿನಗಳಲ್ಲಿ ನನ್ನನ್ನು ನೆರಳಿನಂತೆ ಹಿಂಬಾಲಿಸಿದ್ದ ತಮ್ಮ ಆನಂದವರ್ಧನ ಪುತ್ತೂರಿನಲ್ಲಿ ನನ್ನನ್ನು ಸೇರಿಕೊಂಡಿದ್ದ. ಶಿಲಾವರೋಹಣದಲ್ಲಿ ಆತ ಕೆಲವು ಹೊಸ ಪ್ರದರ್ಶನ ತಂತ್ರಗಳಲ್ಲೂ ಪರಿಣತನಿದ್ದ. ಹಾಗಾಗಿ ಕಳೆದ ಮೂರು ದಿನಗಳಲ್ಲಿ ಪ್ರದರ್ಶನದ ನೇರ ನಿರ್ವಹಣೆಯಲ್ಲಿ ಕಾಣದಿದ್ದ ಬಿಡುವು ಇಲ್ಲಿ ಸಿಕ್ಕಿತು. ನಾವು ಕಾಲೇಜಿನ ಎತ್ತರದ ತಾರಸಿಗೆ ಮೊದಲೇ ಏರಿ ನಮ್ಮ ಇಳಿಯುವ ಹಗ್ಗವನ್ನು ಎರಡೆಳೆಯಲ್ಲಿ ಭದ್ರ ಆಧಾರಗಳಿಗೆ ಯುಕ್ತ ಗಂಟುಗಳಿಂದ ಕಟ್ಟಿ ಕೊಳ್ಳದಾಳಕ್ಕೆ ಬಿಟ್ಟು ಸಿದ್ಧರಾಗಿದ್ದೆವು. ಹಾಗಾಗಿ ಕಲಾಪದುದ್ದಕ್ಕೆ ನಾನು ಮೈಕ್ ಹಿಡಿದು ಕೊಡುತ್ತಿದ್ದ ವೀಕ್ಷಕ ವಿವರಣೆ ಇಲ್ಲಿ ಹೆಚ್ಚು ಜನರಂಜಿಸಿತು. ಅದರಲ್ಲಿ ನಾನು ಕಲಾಪದ ವಿವರಣೆಯೊಡನೆ ಸದಸ್ಯನ ಆತ್ಮೀಯ ಪರಿಚಯ, ಪ್ರಾಕೃತಿಕ ಪರಿಸರದ ಸಣ್ಣ ಪುಟ್ಟ ರಂಜನೀಯ ನೆನಪುಗಳು, ಹಾಸ್ಯ, ಪ್ರಶ್ನೋತ್ತರ ಎಲ್ಲ ಬೆಳೆಸಿ ಆಕರ್ಷಕ ಮಾಡಿದ್ದು ಮುಂದಿನ ದಿನಗಳಿಗೆ ಉತ್ತಮಿಸಲೊಂದು ಮಾದರಿಯಾಗಿಯೇ ನಡೆಯಿತು. ನಮ್ಮ ಪ್ರದರ್ಶನ ಬತ್ತಳಿಕೆಯಲ್ಲಿ ಹಗ್ಗ ಬಳಸಿ ಬಂಡೆ ಇಳಿಯುವ ಐದಾರು ತಂತ್ರಗಳಿದ್ದವು. ರ್ಯಾಪ್ಲಿಂಗ್ ಅನ್ನುತ್ತಾರೆ. ಸ್ಥಿರ ಹಗ್ಗವನ್ನು ಕೇವಲ ಹಸ್ತದಲ್ಲಿ ಹಿಡಿದು ಬಾವಿಗಿಳಿಯುವವರ ಶಕ್ತಿ ಮೂಲವಾದ ಅತಂತ್ರ ನಮ್ಮದಲ್ಲ. ಹಗ್ಗವನ್ನು ನಮ್ಮ ದೇಹಕ್ಕೆ ವಿವಿಧ ರೀತಿಗಳಲ್ಲಿ ಅಳವಡಿಸಿಕೊಂಡು ಕಡಿಮೆ ಶಕ್ತಿಯಲ್ಲಿ ಹಗ್ಗದ ಉಜ್ಜಾಟವನ್ನು ದೇಹದ ಬೇರೆ ಭಾಗಗಳಿಗೆ ಹಂಚಿ ಹಗುರಾಗುವ ತಂತ್ರ ನಮ್ಮದು. ಭುಜ ಪ್ರಧಾನವಾದ ಶೋಲ್ಡರ್, ತೋಳು ಪ್ರಧಾನವಾದ ಸೈಡ್, ಹೊಟ್ಟೆ ಪ್ರಧಾನವಾದ ಸ್ಟಮಕ್ ರ್ಯಾಪ್ಲಿಂಗ್ಗಳದ್ದು ಒಂದು ವರ್ಗ. ಇವುಗಳಲ್ಲಿ ಪ್ರದರ್ಶಕ ದಪ್ಪದ ಒರಟು ಬಟ್ಟೆ ಧರಿಸಿರದಿದ್ದರೆ ಮತ್ತು ತಂತ್ರದ ಪಳಗುವಿಕೆ ಸರಿ ಇಲ್ಲದಿದ್ದರೆ ತೊಡೆಸಂದು ಭುಜ, ಸೊಂಟ, ತೋಳುಗಳಲ್ಲಿ ಹಗ್ಗದ ಉಜ್ಜುಗಾಯಗಳು ಉಚಿತ. ಹಗ್ಗದ ಉಜ್ಜಾಟವನ್ನು ಸರಳ ಹಗ್ಗದ ಬಳೆ ಅಂದರೆ ಸ್ಲಿಂಗ್ ಹಾಗೂ ವಿಶೇಷ ಲೋಹದ ಉಂಗುರ ಅಂದರೆ ಕೆರಾಬಿನರ್ ಅಂತ ಸಲಕರಣೆಗಳ ಮೂಲಕ ಪೂರ್ಣ ತಪ್ಪಿಸಿ ಹೆಚ್ಚಿನ ವೇಗದಲ್ಲೂ ಸುಲಭದಲ್ಲೂ ಇಳಿಯುವ ತಂತ್ರವಂತೂ ಬಹು ಜನಪ್ರಿಯ. ಜೂಮರ್ ಮತ್ತು ಇನ್ನೇನೇನೋ ಮುಂದುವರಿದ ಹೆಸರುಗಳನ್ನು ನಾನು ಕೇಳಿದ್ದಿತ್ತು. ಅವನ್ನು ಬಳಸುವುದಿರಲಿ, ಇಂದಿಗೂ ಕಂಡದ್ದಿಲ್ಲ. ಇಲ್ಲೆಲ್ಲ ಹಸ್ತಗಳಿಗೆ ಮಾತ್ರ ಪರ್ವತಾರೋಹಿ ಕೈ ಗವಸು ಕಡ್ಡಾಯ. ನಮ್ಮ ಸದಸ್ಯರ ಸಂಖ್ಯೆ ಮತ್ತು ಪರಿಣತಿ ಆಧರಿಸಿ ಒಂದೊಂದು ತಂತ್ರದ್ದು ಎರಡೋ ಮೂರೋ ಮಾದರಿಗಳನ್ನು ಕೊಡುತ್ತಿದ್ದೆವು. ಶೋಲ್ಡರ್, ಸ್ಲಿಂಗ್, ರ್ಯಾಪ್ಲಿಂಗ್ಗಳಲ್ಲಿ ನಮ್ಮ ನಡೆ ಹಿಮ್ಮುಖ. ನಾವಿಳಿಯುವ ಗೋಡೆ ಬಂಡೆ ನೆಲಕ್ಕೆ 90 ಕೋನದಲ್ಲಿದೆ ಎಂದು ಭಾವಿಸಿ ಅದಕ್ಕೆ ಸುಮಾರು 45 ಕೋನದಲ್ಲಿ ಇಳಿಯುತ್ತೇವೆ. ಇಲ್ಲೆಲ್ಲ ಕುಪ್ಪಳಿಕೆ ಏನಲ್ಲದಿದ್ದರೂ ವೇಗದ ಹಿಮ್ಮೊಗದ ಚಲನೆ ಅಥವಾ ಇಳಿಕೆ ರೋಮಾಂಚಕಾರಿಯಾಗಿರುತ್ತದೆ. ಸೈಡ್ ರ್ಯಾಪ್ಲಿಂಗ್ ಹೆಸರೇ ಹೇಳುವಂತೆ ಮಗ್ಗುಲ ನಡೆ. ಇದರಲ್ಲಿ ಇಳಿ ಹಗ್ಗದ ನೇರವನ್ನು ಬಿಟ್ಟು ತುಸು ಅಡ್ಡಕ್ಕೂ ಚಲಿಸುವ ಸ್ವಾತಂತ್ರ್ಯ ವಹಿಸಬಹುದು. ಆದರೆ ಇದನ್ನು ನುಣ್ಣನೆ ಗೋಡೆಗಳಲ್ಲಿ ಪ್ರಯೋಗಿಸುವುದು ಅಷ್ಟೇನೂ ಆರೋಗ್ಯಕರವಲ್ಲ. ಸ್ಟಮಕ್ ಇಳಿಕೆಯಲ್ಲಿ ನಾವು ನೇರ ಪ್ರಪಾತವನ್ನು ದಿಟ್ಟಿಸುತ್ತಾ ಗೋಡೆಗೆ ಲಂಬ ಕೋನದಲ್ಲಿ ಕೇವಲ ನಡಿಗೆಯಲ್ಲಿ ಇಳಿಯುತ್ತೇವೆ. ಇದರಲ್ಲಿ ಗಾಯಾಳುಗಳನ್ನು ಪರಿಣತ ತನ್ನ ಬೆನ್ನ ಮೇಲೆ ಹೊತ್ತು ಇಳಿಯುವ ಅವಕಾಶವಿರುತ್ತದೆ. ಅದನ್ನು ಪ್ರದರ್ಶನಗಳಲ್ಲಿ ನಟಿಸಿದಾಗ ದೀರ್ಘಕರ ತಾಡನ ಬಿದ್ದೇ ಬೀಳುತ್ತದೆ. ಪ್ರಾಕೃತಿಕ ಪರಿಸರಗಳಲ್ಲಿ ಬಂಡೆಯ ಮುಂಚಾಚಿಕೆ, ಕಟ್ಟಡಗಳಲ್ಲೂ ಬಾಲ್ಕನಿಯಂಥ ಖಾಲಿ ಅವಕಾಶಗಳು ಬಂದಲ್ಲಿ ಇಳಿಯುವವನ ಪರಿಣತಿ ಹೆಚ್ಚಿನ ಪರೀಕ್ಷೆಗೆ ಒಡ್ಡಿಕೊಳ್ಳುತ್ತದೆ. ಆರೋಹಣ ಸಂಸ್ಥೆಯ ಪ್ರದರ್ಶಕ ಸದಸ್ಯರ ಸಂಖ್ಯೆ ಸಣ್ಣದಿತ್ತು ಮತ್ತು ಅವರಿಗೆ ಸಿಕ್ಕ ತರಬೇತು ಅಲ್ಪಾವಧಿಯದ್ದು. ಅಲ್ಲದಿದ್ದರೂ ಎಲ್ಲ ಪ್ರದರ್ಶಕರಿಗೂ ಪ್ರತ್ಯೇಕ ಜೀವರಕ್ಷಕ ತಂತು ಅಂದರೆ ಬಿಲೆ ಕಟ್ಟಿಯೇ ಬಿಡುತ್ತಿದ್ದೆವು. ಯಾವುದೇ ಕಾರಣಕ್ಕೂ ಅವರು ಗೋಡೆಯ ಅರ್ಧದಲ್ಲಿ ಕೈ ಚೆಲ್ಲಿದರೆ ಹಿಂದೆ ಏರಿಕಲ್ಲಿನ ಕಥನದಲ್ಲಿ ನಾನು ಹೇಳಿದಂತೆ ಕೊಡಪಾನ ಮಾಡಿ ಇಳಿಸುತ್ತಿದ್ದೆವು. ಹೆಚ್ಚಾಗಿ ಸ್ಟಮಕ್ ರ್ಯಾಪ್ಲಿಂಗ್ ಅಲ್ಲದಿದ್ದರೂ ಗಾಯಾಳುವನ್ನು ಅಂದರೆ ಅಣಕದ ಗಾಯಾಳುವನ್ನು ಇಳಿಸುವ ತಂತ್ರ ಪ್ರದರ್ಶನ ನನ್ನದೇ ಇರುತ್ತಿತ್ತು. ನಾನು ಹೆಚ್ಚಾಗಿ ಸಣ್ಣಾಳು ಕಿರಣ್ ಕುಲಕರ್ಣಿಯನ್ನೇ ಬೆನ್ನಲ್ಲಿ ಹೊರುತ್ತಿದ್ದೆ. ನಟನಾ ಚತುರ ಶರತ್ ಕೆಲವೆಡೆಗಳಲ್ಲಿ ಮೊದಲು ಅರ್ಧ ಇಳಿದು ಸ್ವಾಯ ತಪ್ಪಿದಂತೆ ಮಾಡುವುದೂ ಇತ್ತು. ಆಗ ನಾನು ಆಪದ್ರಕ್ಷಕನಂತೆ ಸ್ಟಮಕ್ ರ್ಯಾಪ್ಲಿಂಗ್ನಲ್ಲಿ ಇಳಿದು ಆತನಿಗೆ ನೀರು ಕುಡಿಸಿ ನನ್ನ ಬೆನ್ನಿಗೇರಿಸಿಕೊಂಡು ಇಳಿದು ರಂಗೇರಿಸುವುದೂ ಇತ್ತು. ಆನಂದ ಹಿಮ್ಮುಖವಾಗಿಯೂ ಪ್ರಪಾತವನ್ನು ಇಳಿಯುತ್ತಾ ಗಾಯಾಳು ಹೊರುವ ಹೊಸತೆ ತಂತ್ರವನ್ನು ಪುತ್ತೂರಿನಲ್ಲಿ ಯಜ್ಞರ ಮೂಲಕವೇ ಮಾಡಿಸಿ ಹೆಚ್ಚಿನ ಆಕರ್ಷಣೆ ಒದಗಿಸಿದ್ದ. ಆದರೆ ಪ್ರದರ್ಶನದ ಕೊನೆಗಾಗುವಾಗ ಗಡಿಬಿಡಿಯಲ್ಲಿ ಸ್ವತಃ ಆನಂದನೇ ಸಣ್ಣ ದೈಹಿಕ ಜಖಂ ಅನುಭವಿಸಿದ್ದು ಪುತ್ತೂರಿನ ವಿಶೇಷ. ಹೆಚ್ಚಿನದೇನೂ ಆಗದಿದ್ದರೂ ಅದೃಷ್ಟ ಎನ್ನಬಹುದು. ಆದರೆ ಅದೇ ಸಭೆಯನ್ನು ಎಚ್ಚರಿಸಲು ಒಳ್ಳೆಯ ನಿದರ್ಶನವೂ ಆಗಿತ್ತು. ನನ್ನ ಮದುವೆಗೂ ಮುನ್ನ ಅಂದರೆ ಸುಮಾರು 1977-78 ವರ್ಷವಿರಬೇಕು. ಅದೊಂದು ಆದಿತ್ಯವಾರದ ರಜೆಯಲ್ಲಿ ನಾನು ಪುತ್ತೂರಿನ ಸಮೀಪದ ಹಳ್ಳಿ ಆರ್ಯಾಪಿನಲ್ಲಿರುವ ನನ್ನ ಸೋದರ ಮಾವಂದಿರ ಮನೆಗಳಲ್ಲಿದ್ದೆ. ಆಗ ಸಮೀಪದ ಪಾಣಾಜಿಯ ನಿಗೂಢ ಗುಹೆ ಜಾಂಬ್ರಿಯ ಪ್ರಸ್ತಾಪ ಬಂತು. ಸಾಹಸಿಗೆ ತೆರೆದುಕೊಳ್ಳದ ಪ್ರಾಕೃತಿಕ ನಿಗೂಢ ಇಲ್ಲ, ಪವಾಡ ಸುಳ್ಳು ಎನ್ನುವ ಪೈಕಿಯೇ ನನ್ನವರೆಲ್ಲ. ಹಾಗಾದರೆ ನಾವ್ಯಾಕೆ ಜಾಂಬ್ರಿಯನ್ನು ಶೋಧಿಸಬಾರದೆಂದು ನಾವು 4-5 ಮಂದಿ 2 ಸ್ಕೂಟರು ಬಸ್ಸು ಏರಿ ಹೋಗಿದ್ದೆವು. ಅದು ನನ್ನ ಗುಹಾ ಶೋಧಗಳ ಸರಣಿಗೆ ನಾಂದಿಗೀತೆಯೂ ಆಗಿತ್ತು. ಸಹಜವಾಗಿ ಪರ್ವತಾರೋಹಣ ಸಪ್ತಾಹದ ಪುತ್ತೂರು ಸಭಾ ಕಾರ್ಯಕ್ರಮಗಳಲ್ಲಿ ನಾನು ಜಾಂಬ್ರಿಯಿಂದ ತೊಡಗಿ ಅದುವರೆಗಿನ ಗುಹಾ ಶೋಧಗಳ ಕಥನವನ್ನೇ ವಿಶೇಷ ಭಾಷಣವಾಗಿ ಕೊಟ್ಟೆ. ಸಹಜವಾಗಿ ಸಪ್ತಾಹದ ಕೊನೆಯ ಕಲಾಪ ನೀವೇ ಅನುಭವಿಸಿ. ಇದಕ್ಕೆ ವಿವೇಕಾನಂದ ಕಾಲೇಜಿನಿಂದ ಸಾಕಷ್ಟು ದೊಡ್ಡ ತಂಡವೇ ಬಂದದ್ದಿರಬೇಕು. ಅಂದು ಮಾಡಿಕೊಂಡಿದ್ದ ಎಲ್ಲ ಭಾಗಿಗಳ ಪಟ್ಟಿ ಇಂದು ನನ್ನಲ್ಲಿ ಉಳಿದಿಲ್ಲ, ಕ್ಷಮಿಸಿ. ಆ ತಂಡದಲ್ಲಿ ತೃತೀಯ ಬಿಕಾಂ ವಿದ್ಯಾರ್ಥಿ ತಾಳ್ತದೆ ಸುಬ್ರಹ್ಮಣ್ಯ ಭಟ್, ಮುಂದೆ ಕಾಲೇಜಿನ 1980-81 ವಾರ್ಷಿಕ ಸಂಚಿಕೆಯಲ್ಲಿ ಪ್ರಕಟಿಸಿದ ಲೇಖನ ಇಂದು ನನ್ನ ಮಧುರ ಸ್ಮೃತಿ ಸಂಗ್ರಹದಲ್ಲಿದೆ. ಅದನ್ನು ಯಥಾವತ್ತು ಈಗ ಇಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ. ಸುಬ್ರಹ್ಮಣ್ಯ ಖ್ಯಾತ ಯಕ್ಷಗಾನ ಚರಿತ್ರಕಾರ ತಾಳ್ತದೆ ಕೃಷ್ಣ ಭಟ್ಟರ ಮಕ್ಕಳಲ್ಲೊಬ್ಬ. ಅಂದು ವಿವೇಕಾನಂದ ಕಾಲೇಜಿನಲ್ಲೇ ಕನ್ನಡ ಅಧ್ಯಾಪಕರಾಗಿದ್ದು ಮುಂದೆ ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ಪ್ರಾಧ್ಯಾಪಕರಾಗಿ ಸಾಹಿತಿ ವಿಮರ್ಶಕರಾಗಿ ಪ್ರಸಿದ್ಧರೂ ಆಗಿ ಸದ್ಯ ಉಪ್ಪಿನಂಗಡಿಯ ಬಳಿ ನಿವೃತ್ತ ಜೀವನ ನಡೆಸುತ್ತಿರುವ ತಾಳ್ತಜೆ ವಸಂತಕುಮಾರರ ತಮ್ಮನೂ ಹೌದು. ಸ್ವತಃ ಒಳ್ಳೆಯ ಸಾಹಿತ್ಯ ಪ್ರೇಮಿಯಾಗಿಯೇ ವಿಕಸನಗೊಂಡ ಸುಬ್ರಹ್ಮಣ್ಯ ವೃತ್ತಿಯಲ್ಲಿ ಕ್ಯಾಂಪ್ಕೋ ಅವಲಂಬಿಸಿದ್ದು ಸಾಹಿತ್ಯ ರಂಗಕ್ಕೆ ಆದ ನಷ್ಟವೇ ಸರಿ ಎನ್ನುವಂತಿದೆ ಈ ಮೊಳಕೆಯ ಸಿರಿ. ಈಗ ಸುಬ್ರಹ್ಮಣ್ಯ ಭಟ್ರ ಲೇಖನ. ಏರುಗಲ್ಲು ಏರಿದವರು ತಾಳ್ತದೆ ಸುಬ್ರಹ್ಮಣ್ಯ ಭಟ್. 1. ಶಿಖರ ವೈಭವ. 1980 ಡಿಸೆಂಬರ್ 14 ರವಿವಾರ ಪ್ರಾತಃಕಾಲ ಬಾಲರವಿಯ ಹೊಂಗಿರಣಗಳು ಪೂರ್ವಾಚರದಲ್ಲಿ ಮೂಡುತ್ತಿದ್ದವು. ಜಗತ್ತಿನ ನಿದ್ದೆ ದೂರವಾಯಿತು. ಪ್ರಕೃತಿ ತನ್ನ ನಿತ್ಯ ನೂತನ ವಿಲಕ್ಷಣ ಸೌಂದರ್ಯ ಸೂಸುತ್ತಿತ್ತು. ದಟ್ಟಡವಿಯಲ್ಲಿ ಧೀಮಂತ ದಿಟ್ಟ ಅಡಿ ಇಡುವ ಆರೋಹಣ ತಂಡ ಬೆಟ್ಟವೇರುತ್ತಿತ್ತು. ನಿಸರ್ಗದ ಮಡಿಲಲ್ಲಿ ಪಕ್ಷಿಗಳ ಸುಪ್ರಭಾತಕ್ಕೆ ಉತ್ತರವಾಗಿ ಆರೋಹಣಕ್ಕೆ ಜಯವಾಗಲಿ ಎಂಬ ಘೋಷಣೆ ಕೇಳಿಬರುತ್ತಿತ್ತು. ಇನ್ನೂ ಲೋಕಕ್ಕೆ ಬೆಳಕಾಗುವ ಮುನ್ನ, ಜಗವೇಳುವ ಮುನ್ನ ನಾವು ಏರುಗಲ್ಲಿನ ಶಿಖರದಲ್ಲಿ ಪಾದಾರ್ಪಣೆ ಮಾಡಿದ್ದೆವು. ಅದು ಸಮುದ್ರ ಮಟ್ಟದಿಂದ 3137 ಅಡಿ ಎತ್ತರದ ಪ್ರದೇಶ. ಸಂತಸದ ಅತಿಶಯ ವ್ಯಕ್ತವಾಗದ ಸ್ಥಿತಿ, ಭೂಸಂಪರ್ಕ ಕಡಿದೆವೋ ಎಂಬ ಭಾವ, ಉದ್ವೇಗ ಉನ್ಮಾದವಾಗದ ಶಾಂತ ಗಂಭೀರ ಅನಂತ ನೀಲಾಕಾಶ ನೋಡುತ್ತಾ ನಾವು ಮೂಕ ವಿಸ್ಮಿತರಾದೆವು. ಪುಳಕಿತ ನೇತ್ರಗಳು ರೆಪ್ಪೆಗಳು ಮುಚ್ಚಲೊಪ್ಪವು. ನಿದ್ರಾಹಾರ ತೊರೆದು ದುಡಿದರೂ ದಣಿಯದ ದೇಹಸಿದ್ಧಿಯಾಗಿತ್ತು. ಸಿದ್ಧರಿಗೆ ಸಿದ್ಧವಾದ ಲೋಕ ವಿಶ್ವಾಮಿತ್ರ ಸೃಷ್ಟಿಯೇ ಇರಬೇಕು. ಎಲ್ಲೋ ಕೆಲವೊಂದು ಪ್ರಾಪಂಚಿಕ ಕ್ರಿಯಾಶೀಲ ಹಸ್ತಗಳು ಕ್ಯಾಮರಾ ಕಣ್ಣು ತೆರೆಸುತ್ತಿದ್ದವು. ನನಗೆ ಮಾತ್ರ ಪಾರಮಾರ್ಥ್ಯಕ್ಕೆ ಹತ್ತಿರವಾದ ಅನುಭವ, ಆನಂದ ವೇದ್ಯವಾಯಿತು. ನಿರಂತರ ನಡಿಗೆಯ ಪ್ರತಿಫಲ ಅಖಂಡ ಧೈರ್ಯ, ಉತ್ಸಾಹ, ದೇಹಬಲ, ಗುರಿ ಸೇರುವ ಛಲ, ಶಾಸ್ತ್ರೀಯ ಶಿಲಾರೋಹಣ ತಂತ್ರ, ಧೈರ್ಯಕ್ಕೆ ಜೀವರಕ್ಷಣಾ ತಂತು, ನಾವು ಏರುಗಲನ್ನು ಏರುವಂತಾಯಿತು. ಪಕ್ಷಿ ನೋಟ ಬೀರುವಂತಾಯಿತು. ಆರೋಹಣ ಸಫಲವಾಯಿತು. ಆರೋಹಣ ಸಪ್ತಾಹದ ಕೊನೆಯ ಕಾರ್ಯಕ್ರಮ ಏರುಗಲು ಶಿಖರಾರೋಹಣ ಹಾಗೂ ಶಿಲಾರೋಹಣ ಪರ್ವತಾರೋಹಿಗಳಿಗೆ ಸವಾಲೆಸೆಯುವ ಇದು ಚಾರ್ಮಾಡಿ ಘಟ್ಟದಲ್ಲಿ ಕಲಶವಿಟ್ಟಂತಿದೆ. ಅಲ್ಲಿಯ ದಂತಕಥೆಗಳ ಪ್ರಕಾರ ಇದು ಪುರಾಣ ಪ್ರಸಿದ್ಧವಾಗಿದೆ. ಬಹಳ ಎತ್ತರವಾದ ಪರ್ವತದ ಶಿಖರದಲ್ಲಿ ಬೃಹದಾಕಾರದ ಏರಲು ಕಠಿಣ ಸಾಧ್ಯವಾದ ಬಂಡೆಯೊಂದು ಭದ್ರವಾಗಿ ಸ್ಥಿರವಾಗಿ ತಳವೂರಿದೆ. ಇದುವೇ ಏರಬೇಕಾದ ಏರುಗಲ್ಲು. ಏರಿದರೆ ವಿಶ್ವ ದರ್ಶನ ಮಾಡಿಸುವ ದೈತ್ಯಕಲ್ಲು. ದೂರದ ಬೆಟ್ಟ ನುಣ್ಣಗೆ ಕಂಡರೂ ಅದು ನಿಷ್ಕರುಣೆ ಕಲ್ಲು ಹೃದಯ ಎಂಬುದ ಹೋದವನೇ ಬಲ್ಲ. ಕಾಲಕ್ಕೆ ಎಲ್ಲವೂ ಬಾಗುತ್ತದೆ, ಬದಲಾಗುತ್ತದೆ. ಅದಕ್ಕೆ ಏರುಗಲ್ಲು ಹೊರತಾಗಿಲ್ಲ. ಅದು ಬದುಕುವುದು ಕಲಿತಿರಬೇಕು. ಅದಕ್ಕೆ ಇಲ್ಲಿಂದ ದೂರವಾಗಿ ಎತ್ತರದಿಂದ ಲೋಕ ನೋಡುತ್ತಿದ್ದೆಯೋ ಏನೋ. 2. ನಿಮಗೆ ನೀವೇ ಹೊಣೆ. ಇದು ಆರೋಗ್ಯಗಳಿಗೆ ಕೊಟ್ಟ ಪ್ರಥಮ ಸೂಚನೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇದರ ಸಭಾಂಗಣದಲ್ಲಿ ನಾವೆಲ್ಲರೂ ಸಮಾವೇಶಗೊಂಡೆವು. ಸೂರ್ಯಾಸ್ತಮಕ್ಕೆ ಮೊದಲೇ ಕೆಲವೊಂದು ತಾಂತ್ರಿಕ ತರಬೇತಿಯಾಯಿತು. ಶ್ರೀ ಅಶೋಕವರ್ಧನರ ನೇತೃತ್ವ ನಮಗೆ ಭರವಸೆಯನ್ನು ನೀಡಿತು. ನಮ್ಮ ಭಾರ ಕಡಿಮೆಯಾಯಿತು. ಕೆಲವೊಂದು ಭಾಷಣಗಳಾದವು. ವಿವರಣೆ, ವಿಶ್ಲೇಷಣೆ, ವಿಮರ್ಶೆಗಳೆಲ್ಲವೂ ಸಾಗಿ ಸೂಕ್ತ ನಿರ್ದೇಶವಾಯಿತು. ಸಿದ್ಧವನದಲ್ಲಿ ಶುದ್ಧ ಭೋಜನ ಮಾಡಿ ಸಿದ್ಧರಾದೆವು. ನಿಯಮಗಳಿಗೆ ಬದ್ಧರಾದೆವು. ರಾತ್ರಿ 9:30 ಬಡಿಯಿತು. ನಾವು ಹೊರಟೆವು. ನಡಿಗೆಯ ಗುರಿ ಹೊತ್ತ ಪರ್ವತಾರೋ ಈ ತಂಡ ಉಜಿರೆ ತೊರೆಯುತ್ತಾ ಗಂಭೀರವಾಯಿತು. ಎಲ್ಲೋ ಕೆಲವೊಂದು ಭಕ್ತಿಗೀತೆಗಳು, ವೀರಗೀತೆಗಳು, ಘೋಷಣೆಗಳು ಕೇಳಿದರೂ ಹಿತವಾಗಿ ಉತ್ಸಾಹ ಕೊಡುವಂತಿತ್ತು. ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ನಮ್ಮ ತಂಡದಲ್ಲಿ ಕಾಲೇಜು ನಾರಿಯರೂ ಇದ್ದರು. ಎಲ್ಲರಿಗಿಂತ ಮುಂದೆ ನಡೆಯುತ್ತಿದ್ದ ಅವರಿಗೆಲ್ಲ ಬೇಗನೆ ಗುರಿ ಸೇರುವ ಬಯಕೆ. ಇಂತಹ ಗಂಡೆದೆ ಕಾರ್ಗತ್ತಲು ಕಣ್ಣು ಚುರುಕಾಯಿತು. ಆರೋಹಿಗಳ ಬೆನ್ನಲ್ಲಿ ಚೀಲವಿತ್ತು. ಕೈಗಳು ರಕ್ಷಣೆಗೆ ಯಾ ಆಧಾರಕ್ಕೆ ಬಿಡುವಾಗಿತ್ತು. ಪ್ರತಿಯೊಬ್ಬರಲ್ಲೂ ಕೆಲವೊಂದು ಅವಶ್ಯಕ ಸಾಮಗ್ರಿಗಳಿರಲೇಬೇಕಾಗಿತ್ತು. ಉದಾಹರಣೆಗೆ 2 ಸಲ್ಲಿನ ಟಾರ್ಚು, ವಾಟರ್ ಕ್ಯಾರಿಯರು, ತಟ್ಟೆ, ಲೋಟ, ಟೋಪಿ, ಚೂರಿ ಇತ್ಯಾದಿ. ಬೂಟು ಇಲ್ಲದವ ನಡೆಯುವುದೇ ಅಸಾಧ್ಯ. ನೀರು ಅಷ್ಟೇ ಅವಶ್ಯಕ. ಪರ್ವತಗಳಲ್ಲಿ ನೀರಿನ ಅಭಾವವಿರುವುದರಿಂದ ಪರ್ವತಾರೋಹಣ ಕಾಲದಲ್ಲಿ ಹಸಿವು ಬಾಯಾರಿಕೆ ಬಹಳ ಆಗುವುದರಿಂದ ನೀರು ಅಪೂರ್ವ ವಸ್ತುವಾಗುವುದು. ಆದ್ದರಿಂದ ನಮಗೆ ಸತ್ತರೂ ನೀರು ಕೊಡದಿರಿ, ಕೊಟ್ಟರೆ ನಿಮಗೆ ನೀವೇ ಹೊಣೆ ಎಂದು ಸ್ಪಷ್ಟ ಸೂಚನೆಯಾಗಿತ್ತು. ಎಲ್ಲರಲ್ಲೂ 2-3 ಲೀಟರ್ ನೀರು ಶೇಖರವಿತ್ತು. ನಡೆಯುತ್ತಾ ನೀರು ಕುಡಿಯಲಾಗದು, ಕುಡಿಯಬಾರದು. ಕಾಲ ಸಾಗುತ್ತಿದ್ದಂತೆ ಕಾಲು ಸಾಗುತ್ತಿತ್ತು. ಕೆಲವರ ಕೈಲಿ ತಾಳವಿತ್ತು. 3. ನಡೆ ಮುಂದೆ ನಡೆ ಮುಂದೆ. ಮನುಷ್ಯನ ತಾಳ್ಮೆಗೂ ಒಂದು ಮಿತಿ ಇದೆ. ಮಾತೂ ಅಷ್ಟೇ. ಸಾಧನೆಯಲ್ಲೂ ಸದಾನಂದದಲ್ಲೂ ಮೌನವಿರುತ್ತದೆ. ಕಳೆದ ಮೈಲುಗಳು ಗಂಟೆಗೆ ಮೀರಿದಾಗ ನಡೆಯುತ್ತಲೇ ದಣಿದ ದೇಹ, ಸಮಾಜ ಜೀವಿಯಾದ ನಾಡಾಡಿಯಾದ ನಾವು ಕಾಡು ಕಂಡಾಗ ಗಂಭೀರರಾದೆವು. ನಮ್ಮವರ ಸೀಮಿತ ಪರಿಧಿಯಲ್ಲಿ ವನವಾಸಕ್ಕೆ ಹೊರಟವರು ಮುಂದೆ ಮುಂದೆ ನಡೆಯುತ್ತಿದ್ದರು. ತಮಸೋಮ ಜ್ಯೋತಿರ್ಗಮಯ ಬೆಳಕನ್ನು ಹುಡುಕುತ್ತಾ ಕಾರ್ಗತ್ತಲನ್ನು ದಾಟುತ್ತಿದ್ದೆವು. ನಮ್ಮದು ರಾಜಮಾರ್ಗ. ನಾವೇನು ಹೊಸದಾರಿ ಕಂಡು ಹಿಡಿದವರಲ್ಲ. ಹಳೆಯ ಸವೆದ ದಾರಿಯಲ್ಲಿ ಹೋಗುತ್ತಿದ್ದೆವು. ಸುಮಾರು ಮಧ್ಯರಾತ್ರಿ ಕಳೆದಿರಬಹುದು. ಚಾರ್ಮಾಡಿ ದಾರಿಯಲ್ಲಿ ವಾಹನ ಸಂಚಾರ ಸ್ಥಗಿತವಾಗಿತ್ತು. ಅಪವಾದವೆಂಬಂತೆ ಪ್ರಕಾಶಮಾನವಾದ 2 ಲೈಟ್ಗಳು ಪಕ್ಕನೆ ಒಂದು ತಿರುವಿನಲ್ಲಿ ಬೆಳಗಿದವು. ಅನಿರೀಕ್ಷಿತ ಘಟನೆ ಕುತೂಹಲಕಾರಿಯಾಗಿತ್ತು. ಅದು 3-4 ಮಂದಿ ಪ್ರಯಾಣಿಸುತ್ತಿದ್ದ ಒಂದು ಜೀಪು. ನಮ್ಮ ತಂಡದಲ್ಲಿ ಶ್ರೀ ಯಜ್ಞ ಮಂಗಳೂರು ಅವರು ಮುಂದಾಳಾಗಿದ್ದರು. ಅವರದು ಆಕರ್ಷಕ ವ್ಯಕ್ತಿತ್ವ. ಸಾಣೆ ತಲೆಯ ಅವರನ್ನು ಯಾರೂ ಕೇಳುವಂತಿತ್ತು. ಹಾಗೇ ನಿಂದ ವಾಹನವು ಯಜ್ಞರನ್ನು ನಿಲ್ಲಿಸಿತ್ತು. ಏನೋ ಮಾತುಗಳಾದ ಬಳಿಕ ಯಜ್ಞರು ವಿಷಯ ಪ್ರಚುರಪಡಿಸಿದರು. ಜೀಪು ಹೊರಟು ಹೋಗಿತ್ತು. ನಿರಾಶೆಯಾಯಿತು. ಅದರಲ್ಲಿದ್ದವರು ಮಾನಸಿಕ ಸ್ಥಿರತೆ ಕಳೆದುಕೊಂಡವರು, ಪಾನಮತ್ತರು, ಗೂಂಡಾಗಳು. ಯುದ್ಧಕ್ಕೆ ಸವಾಲೆಸೆದಿದ್ದರು ಎಂದು ತಿಳಿಯಿತು. ಎಂಥ ಧೈರ್ಯ! ನಮ್ಮಂಥ ಕೆಲವು ಕರಾಟೆ ಪಟುಗಳಿಗೆ ಒದಗುತ್ತಿದ್ದ ಸದವಕಾಶ ತಪ್ಪಿ ಹೋಗಿತ್ತು. ಯಜ್ಞರ ಸಮಯ ಪ್ರಜ್ಞೆ, ಮುಂದಾಲೋಚನೆ ಎಲ್ಲವನ್ನೂ ನಿವಾರಿಸಿತ್ತು. ಅವರ ಪ್ರಖರ ಕ್ಯಾಮರಾ ಕಣ್ಣುಗಳು ಅಲ್ಲಲ್ಲಿ ನಿಸರ್ಗವನ್ನು ವೀಕ್ಷಿಸಲು ಹವಣಿಸುತ್ತಿತ್ತು. ಈಗ ಚಾರ್ಮಾಡಿಯ ಘಟ್ಟ. ಇಲ್ಲಿ ರಸ್ತೆ ಬಹಳ ಬಡವಾಗಿ ಬಳುಕಾಗಿ ಹಾವಿನ ಹೆಜ್ಜೆಯಾಗಿತ್ತು. ಹುಣ್ಣಿಮೆಗೆ ಇನ್ನೂ 1 ವಾರವಿತ್ತು. ಚಂದ್ರನ ರೂಪ ಬದಲಾಗುತ್ತಿದ್ದ ಕಾಲ. ಬೆಳಕು ಮಂಕಾಗುತ್ತಿತ್ತು. ಇಕ್ಕೆಡೆಯಲ್ಲಿ ಬೆಳೆದಿದ್ದ ಮಹಾನ್ ವೃಕ್ಷಗಳು ತಮ್ಮ ಅಸ್ತಿತ್ವದ ಮಹತ್ವವನ್ನು ವ್ಯಕ್ತ ಮಾಡುತ್ತಿದ್ದವು. ನಿಸರ್ಗವು ಹೊರಡಿಸುವ ಸದ್ದುಗಳು, ಮರದ ತಿಕ್ಕಾಟ, ಗಾಳಿ ಬೀಸಿದಾಗ ಪ್ರಾಣಿಗಳು ಊಳಿಡುವುದು ಭಯವುಳ್ಳವರಿಗೆ, ಪಟ್ಟಣಿಗರಿಗೆ ಭಯಂಕರ ಸತ್ಯಗಳಾಗಿದ್ದವು. ಇಂಥ ಕೆಲವು ಅನುಭವ ಹಗಲು ಪ್ರಯಾಣಿಸಿದರೂ ದೊರಕದು. ಘಟ್ಟದ 8ನೇ ಹಿಮ್ಮುರಿ ತಿರುವು ಕಳೆಯಿತು. ಸುಮಾರು 300 ಗಜ ನಡೆದಾಗ ಮತ್ತೊಮ್ಮೆ ನಿಲುಗಡೆಯ ಸೂಚನೆಯಾಯಿತು. ಎಲ್ಲರಿಗೂ ಕುತೂಹಲ ಕೆರಳಿತ್ತು. 4. ಶಿಬಿರ ಹೂಡಿದರು. ಕಿರಣ್ ಕುಲಕರ್ಣಿ ಹಿಮಾಲಯ ಏರಿದವರು. ಆ ರಂಗದಲ್ಲಿ ಅನುಭವಿಗಳು. ಶ್ರೇಷ್ಠ ದಿಗ್ದರ್ಶಕರಲ್ಲೊಬ್ಬರಾದ ಅವರು 5 ಮಿನಿಟ್ ವಿಶ್ರಾಂತಿಯನ್ನು ಸಾರಿದರು. ಎಲ್ಲರಲ್ಲಿದ್ದ ಪ್ರಾಣಿ ಭಯ ದೂರವಾಯಿತು, ಸಮಾಧಾನವಾಯಿತು. ಕುಲಕರ್ಣಿಯವರ ಸಮಯೋಚಿತ ಕೃಪೆಗೆ ದಣಿದು ಬಳಲಿದ ಆರೋಹಣ ತಂಡ ಮನಸಾ ಕೃತಜ್ಞತೆ ಸೂಚಿಸಿತು. ಅಲ್ಲಿ ತಂಡಕ್ಕೆ ಕೆಲವು ನಿರ್ದಿಷ್ಟ ಸೂಚನೆಗಳನ್ನು ನೀಡಲಾಯಿತು. ನಿಸರ್ಗಕ್ಕೆ ತನ್ನದೇ ಆದ ಕೆಲವು ನಿಯಮಗಳಿವೆ. ಅದುವೇ ಅದರ ಸ್ವಭಾವಗಳಾಗಿವೆ. ಅದಕ್ಕೆ ವ್ಯತಿರಿಕ್ತವಾದರೆ ಅದು ಸ್ವಲ್ಪವೂ ಸಹಿಸದು. ಅದು ವನ್ಯಜೀವಿಗಳ ವಾಸಸ್ಥಾನ, ಅವುಗಳಲ್ಲೂ ಒಂದು ಸಾಮಾಜಿಕ ವ್ಯವಸ್ಥೆ ಪದ್ಧತಿ ಇದೆ. ಕಾಡಿನಲ್ಲಿ ಹೋಗುವಾಗ ಇವಕ್ಕೆಲ್ಲ ಹೊಂದಿಕೊಂಡು ತಗ್ಗಿ ಬಗ್ಗಿ ಇಳಿದು ಜಿಗಿದು ಹೋಗುವುದನ್ನು ಕಲಿಯಬೇಕು. ಅದು ಒಂದು ಕಲೆ. ನಾವೆಲ್ಲ ಬೇಟೆಗೆ ಬಂದವರಲ್ಲ ತಾನೆ? ಸರ್ಚ್ ಲೈಟ್ನಂತೆ ನಮ್ಮ ಟಾರ್ಚ್ಗಳ ಪ್ರಭೆಯನ್ನು ಸುತ್ತ ಬೀರಬಾರದೆಂದು ನಡಿಗೆಯು ಅತಿ ಜಾಗರೂಕತೆಯಿಂದಲೂ ಮೌನದಿಂದಲೂ ಸಾಗಬೇಕೆಂದು ಸೂಚನೆಯಾಯಿತು. ಶಾಂತಿಗೆ ಭಂಗ ತರುವುದು ಮಹಾಪಾಪವೂ ಅಪಾಯವೂ ಹೌದು. ಸಮಯವಾಯಿತು. ಯಾರೂ ಕದಲಲ್ಲರು. ಕುಳಿತವರಿಗೆ ಕಾಲು ಬಾರದು, ಮಲಗಿದವರಿಗೆ ತಲೆ ಎತ್ತಲಾಗದು, ಹಸ್ತ ಅನಿಸಿದವನಿಗೆ ಹಸ್ತ ಬಾರದು. ಇದೊಂದು ವಿಲಕ್ಷಣ ಸ್ಥಿತಿ. ಈ ತಂಡದಲ್ಲಿದ್ದ ನನ್ನ NCC ಮಿತ್ರರು ಇದಕ್ಕೆ ಹೊರತಲ್ಲ. ಪಂಚತಂತ್ರವೋ ಚತುರೋಪಾಯವೋ ಇಲ್ಲಿ ಫಲಕಾರಿಯಾಗವು. ಸಮವಸ್ತ್ರವಿದ್ದರೆ ಅಧಿಕಾರ ವಾಣಿಯಾದರೂ ಚಲಾಯಿಸಬಹುದಿತ್ತು. ಮತ್ತೆ ನಮ್ಮವರ ಹೊರಡಿಸಲು ನನಗೆ ಹೆತ್ತ ತಾಯಿಗೂ ಆಗದ ಕಷ್ಟ ಆಯಿತು. ಇನ್ನು ಪೂರ್ಣ ನಾವೇ ಮಾಡಬೇಕಾಗಿದ್ದ ಕಾಡುದಾರಿ. ಒಬ್ಬರ ಹಿಂದೊಬ್ಬರು, ಕಾಲಡಿಗೆ ಹರಿಯುವ ಬೆಳಕು, ಮೌನವಾಗಿ ಸಾಗುವ ಬೂಟು ಕಾಲುಗಳು. ದಂಡಯಾತ್ರೆ ಸುಮಾರು 5 ತಾಸುಗಳ ನಿರಂತರ ತೀವ್ರ ನಡಿಗೆಯ ಬಳಿಕ ಈಗ ಕಾಡಲ್ಲಿ ಕಾಲುಗಳು ನೆಲೆ ಹುಡುಕುತ್ತಿದ್ದವು. ಮಹತ್ತರವಾದುದು ಯಾವುದೂ ಸುಲಭಪ್ರದವಲ್ಲ, ಸಾಧನೆ ಬೇಕು. ಬುದ್ಧನಿಗೆ ಜ್ಞಾನ ಉದಯಿಸಿದ ವೃಕ್ಷಗಳೇ ಇರಬೇಕು. ಸುತ್ತಲೂ ನೆಲೆಯಾಗಿದ್ದು ಆಕಾಶ ಚುಂಬಿಸುತ್ತಿತ್ತು. ಎಲ್ಲರಿಗೂ ಜ್ಞಾನೋದಯವಾಯಿತು. ಆರೋಹಣ ತಂಡ ಬೆಳಕು ಕಂಡಿತು. ಮರವೊಂದು ಹೊತ್ತಿ ಉರಿದು ಕೆಂಡದ ಕಾಂಡವಾಗಿತ್ತು. ಚಳಿಯೂ ಕೀಟಗಳು ದೂರ ದೂರ ಸಾಗಿದ್ದವು. ನಾವು ಅಲ್ಲಿ ಶಿಬಿರ ಹೂಡಿದೆವು. 5. ನಿದ್ದೆಯೇ ಬಾರದು. ಬ್ರಾಹ್ಮಿ ಕಾಲ 3 ಗಂಟೆಯ ಸಮಯ. ಗುಡ್ ನೈಟ್ ಹೇಳುವುದಕ್ಕೆ ಮುನ್ನ ಅಶೋಕವರ್ಧನರು ತಮ್ಮ ಸ್ವಹಸ್ತದಿಂದ ಬಿಸ್ಕೀಟು, ಬಿಸಿ ಬಿಸಿ ಚಹಾ ವಿತರಣೆ ಮಾಡಿ ಆರೋಹಿಗಳ ಹಸಿವು ಹಸಿರುಗಳನ್ನು ಸ್ವಲ್ಪ ನೀಗಿಸಿದರು. ಎಲ್ಲರೂ 5 ಗಂಟೆಗೆ ಏಳಬೇಕಾಗಿತ್ತು. ಕೇವಲ 2 ತಾಸುಗಳ ವಿರಾಮ ಮಾತ್ರ ಲಭ್ಯ. ಮರುದಿನ ಸೂರ್ಯೋದಯವಾಗಿ ಏರುಗಲು ಏರುವುದು ಆಗಬೇಕಿತ್ತು. ಯಾರಿಗೂ ನಿದ್ದೆಯೇ ಬಾರದು. ಒಂದೆಡೆಯಿಂದ ಕಾಡಿನ ತಂಪು ಗಾಳಿ ಬೀಸಿದರೆ ಒಂದೆಡೆಯಿಂದ ಅಗ್ನಿಕಾಂಡ ತನ್ನ ರೌದ್ರಾಕಾರವನ್ನು ತೋರಿ ಉರಿಯಾಗಿ ಬಿಸಿ ಉಸಿರು ಬಿಡುತ್ತಿತ್ತು. ಈ ಹವಾನಿಯಂತ್ರಣ ವ್ಯವಸ್ಥೆ ಇನ್ನೆಲ್ಲಿ ಸಾಧ್ಯ? ಎಲ್ಲರೂ ಸೌಂದರ್ಯ ಪ್ರಿಯರು. ಎಲ್ಲರಲ್ಲೂ ಎಸ್ಥೆಟಿಕ್ ಸೆನ್ಸ್ ಕಂಡು ಬರುತ್ತಿತ್ತು. ಎಲ್ಲರೂ ಬಂಡೆಯ ಮೇಲೋ, ಮರದ ಬೇರುಗಳ ಸಂದಿಯಲ್ಲೋ, ತರಗೆಲೆಯ ಮೇಲೋ, ಹಗಲಿಲ್ ತಗ್ಗಿನಲ್ಲೋ ದಿನ್ನೆಯಲ್ಲೋ ಮಲಗಿದ್ದರು. ಯಾರಿಗೂ ಯಾವುದೇ ರಕ್ಷಣೆ ಇಲ್ಲ. ಯಾವ ಕ್ಷಣಕ್ಕೂ ವಿಷಜಂತುಗಳು ಬರಬಹುದು. ಕಾಡಾನೆ ಕಾಟಿ ಭಯಂಕರ ಆಗುವ ಸಾಧ್ಯತೆಯೂ ಇದೆ. ಇವೆಲ್ಲದರ ನೆನಪಾಗಿ ಪ್ರಜ್ಞೆ ಮರುಕಳಿಸಿದಾಗ ನಾಸ್ತಿಕರು ಆಸ್ತಿಕರಾದರು. ಹರೇ ರಾಮ, ಸ್ವಾಮಿ ಶರಣಂ, ರಾಘವೇಂದ್ರ ಜಪ ಮಾಡಿದವರಿದ್ದಾರೆ. ಬಹುಶಃ ಸಾಯಿಬಾಬರು ಮಾತ್ರ ಅಲ್ಲಿ ಬಳಕೆಯಾಗಿಲ್ಲ. ಇನ್ನೇನು ರೆಪ್ಪೆ ಮುಚ್ಚಿದೆವೋ ಇಲ್ಲವೋ ಹೇಳುವುದಕ್ಕೆ ಸೂಚನೆಯಾಯಿತು. ಸದ್ಯಕ್ಕೆ ಕರಮೂಲೇತು ಗೋವಿಂದ ಪ್ರಭಾತೆ ಕರದರ್ಶನಂ. ಎಲ್ಲವೂ ಸಹಜವಾಗಿತ್ತು. ಆದರೆ ಪ್ರಕೃತಿಯಲ್ಲೂ ಪುರುಷರಲ್ಲೂ ಏನೋ ಒಂದು ಬದಲಾವಣೆ ಶಿಬಿರಾಗ್ನಿಯು ಇನ್ನೂ ಝಿಡುಪಿಸುತ್ತಿತ್ತು. ಅಲ್ಲಿಂದ ಉತ್ತರಕ್ಕೆ ಸುಮಾರು 200 ಗಜ ದೂರದಲ್ಲಿ ನೀರಿನ ಝರಿ ಇದೆ ಎಂದು ಯಾರೋ ಪತ್ತೆ ಹಚ್ಚಿದರು. ಅನನ್ಯ ವರರಾಶಿಗಳೆಡೆಯಲ್ಲಿ ನಿತ್ಯ ಅನೇಕ ಪ್ರಾತರ್ವಿಧಿಗಳನ್ನೆಲ್ಲ ಪೂರೈಸಿ ಶುದ್ಧವಾದ ನೀರನ್ನೇ ಕ್ಯಾನುಗಳಲ್ಲೂ ತುಂಬಿಸಿಕೊಂಡೆವು. ಅಶೋಕವರ್ಧನರು ಶಿಬಿರಾಗ್ನಿಯ ಸಮೀಪದಲ್ಲೇ ಒಲೆ ಹೂಡಿ ಚಹಾ ಸಿದ್ಧಗೊಳಿಸಿದರು. ಅವಲಕ್ಕಿ ಬಾಳೆಹಣ್ಣುಗಳು ಬೆಳಗಿನ ಉಪಹಾರವೂ ಆಯಿತು. ಎಲ್ಲರೂ ತಮ್ಮ ಸರಂಜಾಮುಗಳನ್ನು ಗಟ್ಟಿಯಾಗಿ ಬಂಧಿಸಿ ಬೆನ್ನೇರಿಸಿಕೊಂಡರು. ಪಶ್ಚಿಮ ದಿಕ್ಕಿನಲ್ಲಿ ಭಯಂಕರ ಕಾಡು, ಅಡಿಹಿಡಿಯುವುದು ಅಸಾಧ್ಯವಾಗಿತ್ತು. ಆದರೆ ನಾವು ಹೋಗಬೇಕಾಗಿದ್ದ ದಕ್ಷಿಣ ದಿಕ್ಕಿನಲ್ಲಿ ಕಣಿವೆಯ ದಿಬ್ಬದಿಂದ ಮುಂದಕ್ಕೆ ಸುಮಾರು 3 ಮೈಲಿ ದೂರದವರೆಗೆ ಪರ್ವತದ ಇಳಿಜಾರು ತಪ್ಪಲಿನಲ್ಲಿ ಕುರುಚಲು ಮೆಳೆಗಳು ದಟ್ಟವಾಗಿ ಹಬ್ಬಿದ್ದವು. ಆಗ ಮತ್ತೊಮ್ಮೆ ಘೋಷಣೆ, ಆರೋಹಣಕ್ಕೆ ಜಯವಾಗಲಿ. 6. ಏರುಗಲ್ಲು ಏರಿದೆವು. ಪ್ರಾತಃಕಾಲ ಅರಣ್ಯದಲ್ಲಿ ದೊರಕುವ ಶಾಂತಿ ಸಂತೋಷಗಳು ಇನ್ನೆಲ್ಲೂ ದೊರಕದು. ಅದಕ್ಕೆ ತಪಸ್ಸಿಗಳು ವನವಾಸಿಗಳಾಗುತ್ತಿದ್ದಿರಬೇಕು. ಪರ್ವತದ ತಪ್ಪಲಿನ ಅಡವಿಯಲ್ಲೂ ಬೃಹದಾಕಾರದ ಬಂಡೆಗಳು, ಇವೆಲ್ಲ ಏರುಗಲ್ಲಿನ ಸಂತಾನವಿರಬೇಕು. ಪರ್ವತ ತುಂಬ ಕಡಿದಾಗಿತ್ತು. ಬೀಸುವ ತಂಗಾಳಿಗೆ ಮೈ ಪುಳಕಿತವಾದರೆ ಪಕ್ಷಿಗಳ ಕಲರವವು ಕಿವಿಗೊಡುವಂತಿತ್ತು. ಕೆಲವೆಡೆ ಪ್ರಕೃತಿ ತನ್ನ ವಿಲಕ್ಷಣ ಸೌಂದರ್ಯ ಬೀರಿದರೆ ಇನ್ನು ಕೆಲವೆಡೆ ತನ್ನ ಭಯಂಕರ ರೂಪವನ್ನು ತೋರಿಸಿ ಭಯ ಹುಟ್ಟಿಸುತ್ತಿತ್ತು. ಇದು ಹಿಮಾಲಯವಲ್ಲವಾದರೂ ಅಡಿ ತಪ್ಪಿದರೆ ಅನಂತದಲ್ಲೊಂದಾಗಿ ವಿಳಾಸವಿಲ್ಲದೆ ಹೋಗಬಹುದಿತ್ತು. ಎಡವಿ ಬಿದ್ದು ಎದ್ದು ನಡೆಯುವುದು ಸಾಮಾನ್ಯ. ಮುಟ್ಟಿದರೆ ಶಾಶ್ವತ ಉರಿ ಏಳಿಸುವ ತಣ್ಣೀರುಗುಗ್ಗೂ ಕೆಲವರಿಗೆ ದರ್ಶನವಾದರೆ ಕೆಲವರಿಗೆ ಸಹಾಯಕ್ಕೆ ಉರಿ ಹತ್ತ ಚಾಚಿತ್ತು. ಈ ಸಸ್ಯದ ಎಲೆಗಳು ಸ್ಪರ್ಶವಾದ ಬಳಿಕ ಸುಮಾರು 15 ದಿನಗಳವರೆಗೆ ನೀರು ಮುಟ್ಟಿದರೆ ಭಯಂಕರ ಉರಿ, ತಣ್ಣೀರು ಗುಗ್ಗು ಮುಟ್ಟಿದರೆ ಉರಿ ಸಹಿಸಲು ಸಾಧ್ಯ. ಕೆಲವೆಡೆ ಬಂಡೆ ಏರಿ ಹಾರಿದರೆ ಇನ್ನು ಕೆಲವೆಡೆ ಎರಡು ಹಸ್ತಗಳು ನಡಿಗೆಗೆ ಬೇಕಾಗುತ್ತಿತ್ತು. ಕೆಲವೆಡೆ ದಟ್ಟ ಪೊದರುಗಳು ಮುಳ್ಳುಗಳು ನಡಿಗೆಗೆ ತಡೆ ಹಾಕಿದರೆ ಇನ್ನು ಕೆಲವೆಡೆ ಮರದ ಬೇರುಗಳು ಆಧಾರವಾಗಿ ಒದಗುತ್ತಿದ್ದವು. ಬಹಳ ಎತ್ತರಕ್ಕೆ ಏರುತ್ತಿದ್ದ ತಂಡ ಬಹಳ ನಿಧಾನವಾಗಿ ಒಂದೇ ಸಾಲಿನಲ್ಲಿ ಹೋಗುತ್ತಿತ್ತು. ಕೆಲವರಿಗೆ ಕೆಲವು ವಿಷಜಂತುಗಳ ದರ್ಶನವಾದರೂ ಧೈರ್ಯಗೆಡಲಿಲ್ಲ. ಹಾಗೆಯೇ ಏರುತ್ತಾ ಏರುತ್ತಾ ಸಾಗಿದಾಗ ಒಂದೆಡೆ ಮರಗಳು ಸ್ವಲ್ಪ ವಿರಳವಾಗಿದ್ದು ಅಲ್ಲಿಂದ 60 ಡಿಗ್ರಿ ಮೇಲೆ ನೋಡಿದಾಗ ಸುಮಾರು 200 ಗಜ ಮುಂದೆ ಭಯಂಕರಾಕಾರದ ಬಂಡೆಯೇ ಪರ್ವತವಾಗಿ ಸ್ಥಿರವಾಗಿ ನೆಲೆಯಾದುದು ಕಂಡುಬಂತು. ಅದೇ ಏರುಗಲ್ಲು ಬಾಲರವಿಯ ಹೊಂಗಿರಣ ಪೂರ್ವದ ದೃಶ್ಯದಲ್ಲಿ ಕಾಣುತ್ತಿತ್ತು. ಶಾಸ್ತ್ರೀಯ ಶಿಲಾರೋಹಣ ತಂತ್ರವನ್ನು ತಿಳಿಯದ ನಾವು ಸೊಂಟಕ್ಕೆ ಜೀವಂತ ರಕ್ಷಣಾ ತಂತುವನ್ನು ಬಿಗಿಸಿಕೊಂಡು ಏರಿದರು. ಆ ಹೆಬ್ಬಂಡೆಯ ಮೇಲೂ ಒಂದು ಗುಹಾಶ್ರಯ, ಸುಮಾರು 150 ಮಂದಿ ವಿಶ್ರಮಿಸಬಹುದು. ನಮ್ಮ ಹೆಬ್ಬಯಕ್ಕೆ ಈಡೇರಿತ್ತು. ನಾವು ಒಂದು ಹಗಲಿಡೀ ಅಲ್ಲಿ ವಿಶ್ರಮಿಸಿದೆವು. ತಂದಿದ್ದ ಚಪಾತಿ, ಬ್ರೆಡ್, ಹಣ್ಣುಗಳು ಹೊಟ್ಟೆ ಸೇರಿದವು. ಬಹುಶಃ ಇನ್ನೊಮ್ಮೆ ಏರುವುದಕ್ಕೊಂದು ಅವಕಾಶ ಇಲ್ಲದೆ ಹೋಗಬಹುದು. ಕೆಲವರು ಶಾಸನ ಬರೆದರೆ ಕೆಲವರು ಕ್ಯಾಮರಾಕ್ಕೆ ಮುಖವಿಟ್ಟರು. ಇನ್ನೂ ಸೂರ್ಯ ಪಶ್ಚಿಮಗಾಮಿಯಾಗುತ್ತಿದ್ದ. ನಾವು ಏರುಗಲ್ಲಿಗೆ ಗುಡ್ ಬೈ ಹೇಳಿದೆವು. ಸಾಹಸಕ್ಕೊಂದು ನೆಲೆ ಏರುಗಲ್ಲು, ನೀವೂ ಏರಬನ್ನಿ. ಮುಂದುವರಿಯಲಿದೆ.